ಸ್ವರ ಮಂತ್ರಾಲಯವ ಗುರುವೆ ನರ ಚಿಂತಿತ ಸುರಜಿತ ತರುವೆ ಅಂತರಂಗಾದಿ ಭಕ್ತರಿ ಒಲಿವೆ ಸ್ವತಂತ್ರಾದಿ ಮೇಲೆಯೋ ದೊರೆಯೇ ವರ ಮಂತ್ರಾಲಯ ವಾಸ ಗುರುವೆ ಹೇ ರಾಘವೇಂದ್ರ ಸದ್ಗುಣ ಸಾಂದ್ರ ಸನ್ಮೂತ ಸ್ವರ ಚಿತವೇಂದ್ರ ಕಾಯೋ ಕಾಯ ಎಮ್ಮನು ಗುರುರಾಯ ಸ್ಥಿರವಾಗಿ ನಮಿಸುವೆ ದೀಯ ನಿರುತ ಉದಯ ಬೀರಯ್ಯ ನಿನ್ನ ಚರಣಾವ ನಂಬೀರೆನಯ್ಯ ವರ ಮಂತ್ರಾಲಯ ವಾಸ ಗುರುವೆ ನರ ಚಿಂತಿತ ಸುರಚಿತ ಕರುವೆ ಜನವಾಸಿಗಳನ್ನು ಪರಿಲಭಿಸಲು ಉಡುಗಾಣಿ ಕ್ಷೇತ್ರದಿ ನೆಲೆಸಿರುವೆ ಒಳ್ಳೆಯ ಮನದಿಂದ ಪೂಜಿಸಿರಲ್ಲಿ ಗುರುದೇವನ ಹತ್ತಿರದಲ್ಲಿ ಮನಕ್ಕೆ ಸಂದೇಹ ಬಾರದ ಅಲ್ಲಿ ಗುರುಗಳ ಪಾದದಲ್ಲಿ ವರ ಮಂತ್ರಾಲಯ ವಾಸ ಗುರುವೆ ನರ ಚಿಂತಿತ ಸುರಚಿತ ತರುವೆ ನರ ಚಿಂತಿತ ಸುರಚಿತ ತರುವೆ.